ಜನಾಭಿ ತುಮಾ ಎಲ್ಲಾ ಮಾಧ್ಯಮ ಕಾರ್ ಸಭಿಕೆಗೆ ಮಾರ್ಗೆ ಅಧಿಕರಣ ಇಲ್ಲೂ ಪತ್ರ ಹಾಕಿರಿ ಪಕ್ಕರಲ ಮೇ ಸಂದಹ ಮಿಟು ಇರುದ್ದವ ಪಾಲನ ಯೋಗ್ಯ ಕಾರ್ಯಗನ ತೀರ ಇತುಮ ಯುವತ್ ಕರನ್ನ ಕಿಶುವ ಕೆನೆ ಕೀರಿಂಗ್ ಮತ್ತು ಅಪೇ ಕಿಶುವ ಬಲಾಪತ್ತು ಅಕ್ನೆ ತುಮ ಯುವತ್ ಕರ ಏ ಮದಾಸ ಕೇ ಮಾಧ್ಯಮ ಕಾರ್ ಸಭಾ ರಸೀಮ ಕೆನೆ ವೀಮ ಪಿಟು ಪಸ ತಿಬುಳೆನೆ ಇತಕೊಟ ಪಿಟು ಓಮನ ಉನೆ ಮೇ ಕಾರ್ಯ ಸಾಕಟ್ಟಾಟ ಭಾಜನೆ ಕರಲ ಮಹಿಂದ ರಾಜಪಕ್ಷ ಮಹಾತ್ಮ ಶ್ರೀಲಂಕಾ ನಿಂದ ಪಕ್ಷ ಪ್ರಮುಖ ಚಂದಾನೆ ಅಪೇಕ್ಷೆ ಪಕ್ಷ ಗಿದಿಪಚ್ಚರಣ ಅವಸ್ಥಾವಿ ಈ ಶ್ರೀಲಂಕಾ ನಿಂದ ಪಕ್ಷ ಸಭಾಪತಿ ಇವನಿ ಪ್ರಕಾಶ ಕಿರೀಮ ಅಮನೋಜ್ಞ ಭವ ಪಹದಿಲಿ ಕರದೆನ್ನ ಅಪ್ಟು ಗುಮನಾವು.